ಎಸ್ಎಲ್ಸಿ 1986. ನೇರವಾಗಿ ಕೃಷಿಗಿಳಿದ್ರೆ ಅಥವಾ ಏನಾದರೂ ಬೇರೆ ಉದ್ಯೋಗ ಮಾಡಿದ್ರೆ? ನೇರವಾಗಿ ಕೃಷಿಗಿಳಿದಿದ್ದು. ಆಗ ಪರಿಸ್ಥಿತಿ ಹೇಗಿತ್ತು ನಿಮ್ಮ ಮನೆದು? ಮನೆ ಪರಿಸ್ಥಿತಿ ಹೀಗೆ ಇತ್ತು, ತೊಂದರೆ ಇಲ್ಲ. ಈಗ ಕೆಲವೊಂದ್ಸಾರಿ ನಾವು ನೋಡ್ತೀವಲ್ಲ, 10-20 ವರ್ಷಗಳ ಒಂದು ಸಂದರ್ಭವನ್ನು ನೋಡ್ಕೊಂಡ್ರು ಎಷ್ಟು ಕಷ್ಟ ಇತ್ತಲ್ಲ, ಏನ್ ಸಮಸ್ಯೆ ಇತ್ತಲ್ಲ, ಹೇಗೆ ಬಗೆಹರಿದ್ವು ಅಂತ ಅನ್ಕೊಂಡು ಹೇಳುತ್ತಿದ್ದೆ. ನೀವು ಮಾಡ್ತಾ ಬಂದ ಪ್ರಯತ್ನಗಳ ಬಗ್ಗೆ ಉಲ್ಲೇಖ ಮಾಡಬಹುದಾ? SSLC ಆದ ಬಳಿಕ ನೀವು ಕೃಷಿಗೆ ಬಂದಿದ್ದು, ಆಗ ನೀವು ಕೆಲಸ ಮಾಡಿದ್ದು, ಮನೆತನಕ್ಕೆ ಅನುಕೂಲ ಆಗಿದ್ದು ಹೀಗೆ? ನಾವು SSLC ಬಂದ ತಕ್ಷಣ ನಾವು ಕೃಷಿಗಿಳಿದ್ವಿ. ಆಗ ತುಂಬಾ ಹಸಿರು ಮೆಣಸು ಬೆಳೀತಿದ್ರು ಸುತ್ತಮುತ್ತ ಗ್ರಾಮದಲ್ಲಿ, ತುಂಬಾನೇ ಬೆಳೀತಿದ್ರು ಏಕರೆ ಗಟ್ಟಲೆ. ಅದ ಮಾಡ್ತಿದ್ವಿ, ಮತ್ತೆ ಏಲಕ್ಕಿ ಇತ್ತು ಆಗ, ಮತ್ತೆ ಬಾಗಿಂದ್ರು ಕ್ಯಾಸರಿ ಭತ್ತ ಮಾಡ್ತಿದ್ವಿ, ಮತ್ತೆ ಆಗ ಹಿಂದೆ ಶುಂಠಿ ಹಾಕ್ತಿದ್ವಿ. ಹರ್ಗ ಗ್ರಾಮದಲ್ಲಿ ತುಂಬಾ ಜನ ಕ್ಯಾಸಕ್ಕಿಯನ್ನ ಬೆಳ್ಕೊಂತ ಬಂದಿದ್ದಾರೆ, ಏನು ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಕೊಂತ ಬಂದಿದ್ದಾರೆ ಜನ? ಬೇರೆ ಭತ್ತ ಇಲ್ಲಿ ಆಗೋದಿಲ್ಲ, ಮತ್ತೆ ಕ್ಯಾಸರಿಕ್ಕಿ ಅಂದ್ರೆ ಕೆಂಪಕ್ಕಿ ಅದು, ಮತ್ತೆ ಅದು ಕುಸ್ಲಕ್ಕಿ ಹೋಗುತ್ತೆ ಮಂಗಳೂರು ಸೈಡು. ಮತ್ತೆ ಬೆಲೆನೂ ಸಿಗುತ್ತಲ್ವಾ? ಅದಕ್ಕೆ ಸುಮಾರು ಕ್ವಿಂಟಾಲಿಗೆ 1,800 ರೂಪಾಯಿ 1,700 ರೂಪಾಯಿ ಸಿಗುತ್ತೆ. ಇಳುವರಿ ಎಲ್ಲ ಹೇಗಿದೆ ಒಂದು ಎಕರೆಗೆ ಕ್ಯಾಸಕ್ಕಿದ್ದು ಇಲ್ಲಿ? ಇಲ್ಲಿ ಇಳುವರಿ ಒಂದ್ ಸ್ವಲ್ಪ ಕಡಿಮೆ, ಎಕರೆಗೆ ಒಂದು 15-16 ಕ್ವಿಂಟಾಲ್ ಬರಬಹುದು. ಮತ್ತೆ ಹುಲ್ಲು? ಹುಲ್ಲು ತುಂಬಾ ಉದ್ದ ಇರುತ್ತೆ, ದನಗಳಿಗೆ ತಿನ್ನಲು ರುಚಿ ಇರುತ್ತೆ. ಅದು ರಾಜಮುಡಿ ಭತ್ತ ಬಿದ್ದಂಗೆ ಇದು ಬೀಳುತ್ತಾ? ಹೇಗೆ ಭತ್ತ ಬೀಳೋದಿಲ್ಲ, ಎತ್ತರ ಇರುತ್ತೆ ಪೈರು. ರಾಜಮುಡಿ ದೊಡ್ಡ ಸಮಸ್ಯೆ ಏನಂದ್ರೆ ಇನ್ನು ಬಲಿಯೋ ಹಂತಕ್ಕೆ ಹೋಗೋ ಸಂದರ್ಭದಲ್ಲೇ ಬಿದ್ದ್ಬಿಡುತ್ತೆ. ಹಾಗಾಗಿ ಎಷ್ಟೋ ಜನ ಬಹಳ ಒಂಥರ ಇಷ್ಟಪಟ್ಟು ಬೆಳೆದ್ರು ಕಷ್ಟಪಟ್ಟು ಕಟಾವು ಮಾಡ್ತಾರೆ. ಇಲ್ಲಿ ಆ ಸಮಸ್ಯೆ ಇಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ರಲ್ವಾ? ಆ ಸಮಸ್ಯೆ ಇಲ್ಲ, ಗಾಳಿ ತುಂಬಾ ಬಂದಾಗ ಬೀಳುತ್ತೆ ಸ್ವಲ್ಪ, ತುಂಬಾ ಬೀಳೋದಿಲ್ಲ. ನೀವೆಲ್ಲ ಮೊದ್ಲಿಂದ ಕ್ಯಾಸಕ್ಕಿಯನ್ನು ಹಾಕೊಂತ ಬಂದಿದ್ದೀರಿ ಅಲ್ವಾ? ಹೌದು, ಮೊದ್ಲಿಂದ ಕೆಸರಿಕೆ ಹಾಕೊಂಡು ಬಂದಿದ್ವಿ. ಇಲ್ಲಿ ಕ್ಯಾಸಕ್ಕಿದು ಸಾಗುವಳಿ ಮಾಡುವಾಗ ಬಿತ್ತನೆ ಪ್ರತಿ ವರ್ಷ ಬದಲಾವಣೆ ಮಾಡ್ಕೊಂತೀರಾ, ಅಥವಾ 2-3 ವರ್ಷ 4-5 ವರ್ಷಕ್ಕೆ ಒಂದ್ಸಾರಿ ಬಿತ್ತನೆ ಬೀಜವನ್ನ ಅದ್ಲು ಬದಲು ಮಾಡ್ಕೊಂತೀರಾ, ಹೊಸ ತಗೊಳ್ತೀರಾ, ಹೇಗೆ? ಹೊಸ ತಗೊಳ್ಳಿದಿರ, ನಮ್ದೇ ಇರುತ್ತೆ, ಅದನ್ನೇ ಸ್ವಲ್ಪ ಒಳ್ಳೇದು ತೆಗೆದಿಟ್ಕೊಂಡು ಫಸ್ಟ್ ಅದೇ ಇಟ್ಕೊಳ್ತೀವಿ, ವರ್ಷ ವರ್ಷ ಚೇಂಜ್ ಮಾಡೋದಿಲ್ಲ. ಇಲ್ಲೆಲ್ಲ ಬಹಳಷ್ಟು ಜನ ಈ ಕ್ಯಾಸಕ್ಕಿನ್ನೇ ಬೆಳೆಯೋದಲ್ವಾ? ಹೌದು, 90% ಇದು ಕ್ಯಾಸಕ್ಕಿನ್ನೇ ಬೆಳೆಯುತ್ತಾರೆ. ಎಲ್ಲಿಗೆ ಹೋಗುತ್ತೆ ಈ ಒಂದು ಭತ್ತ? ಇದು ಮಂಗಳೂರಿಗೆ ಹೋಗುತ್ತೆ. ಅಂದ್ರೆ ಕಟಾವಾಗೋ ಸಂದರ್ಭದಲ್ಲಿ ಜನ ಬಂದ್ಬಿಡ್ತಾರೆ ಅಥವಾ ನೀವೇ ಹೋಗಿ ಕೊಟ್ಟು ಬರ್ತೀರಿ, ಹೇಗೆ? ಇಲ್ಲಿಗೆ ಬರ್ತಾರೆ, ಮತ್ತೆ ರೇಟ್ ಕಮ್ಮಿ ಕೊಟ್ಟರೆ ಸಮರ್ಪಣೆ ತಗೋ ಮಾರಾಟ ಮಾಡ್ತೀವಿ. ಹೋದ ವರ್ಷ ಆಚೆ ವರ್ಷ ಇಳುವರಿಯನ್ನ ಗಮನಿಸಿಕೊಂಡ್ರೆ ಏನನ್ಸುತ್ತೆ ಕ್ಯಾಸಕ್ಕಿದು? ಕ್ಯಾಸರಿಕ್ಕಿ ಹೋದ ವರ್ಷಕ್ಕಿಂತ ಈ ವರ್ಷ ಪರವಾಗಿಲ್ಲ ಸ್ವಲ್ಪ. ಅತಿ ಮಳೆ ಆದ್ರೆ ಅಥವಾ ಮಳೆ ಕೊರತೆ ಆದ್ರೆ ಹೇಗೆ ಪ್ರತಿಕ್ರಿಯಿಸುತ್ತೆ ಈ ಒಂದು ಕ್ಯಾಸಕ್ಕಿ ಭತ್ತ? ಅತಿ ಮಳೆ ಆದ್ರೆ ಏನಾಗುದಿಲ್ಲ. ರಾಸಾಯನಿಕ ಗೊಬ್ಬರ ಕೊಡ್ಲೇಬೇಕಾ ಅಥವಾ ಬರೀ ಸಗಣಿ ಗೊಬ್ಬರದಲ್ಲೇ ಬೆಳಿಬಹುದಾ? ನಾವು ತರಕಾರಿ ಹಾಕ್ತೀವಿ ಗದ್ದೆಯಲ್ಲಿ ಬೇಸಿಗೆಯಲ್ಲಿ, ಅದ್ರ ಗೊಬ್ಬರ ಇರುತ್ತೆ, ಮತ್ತೆ ಬೇಕಾದ್ರೆ ಕೊಡ್ತೀವಿ ಸ್ವಲ್ಪ. ಅತಿಯಾಗಿ ರಾಸಾಯನಿಕ ಗೊಬ್ಬರ ಕೊಡೋ ಅಗತ್ಯ ಇಲ್ಲ ಅಲ್ವಾ? ಅಗತ್ಯ ಇಲ್ಲ, ಅದಾಗಿ ಬರುತ್ತೆ. ಮತ್ತೆ ಕೀಟ ರೋಗಗಳು ಏನಾದ್ರೂ ಕಾಣಿಸ್ಕೊಳ್ತಾವ? ಕೀಟ ರೋಗಗಳು ಬಿಳಿ ಇರುತ್ತೆ ಅಂತ ಕಾಣಿಸ್ಕೊಳುತ್ತೆ, ಮತ್ತೆ ಕಂಬಳಿ ಹುಳ ಇರ್ತು ಮೊದಲು, ಈ ಕಂಬಳಿ ಹುಳ ಬರೋದಿಲ್ಲ. ಯಾವಾಗ ನಾಟಿ ಮಾಡ್ತೀರಿ, ಯಾವಾಗ ಕಟಾವ್ ಮಾಡ್ತೀರಿ, ಎಷ್ಟು ತಿಂಗಳ ಬೆಳೆ ಇದು? ನಾವು ಜೂನ್ ಅಲ್ಲಿ ನಾಟಿ ಮಾಡ್ತೀವಿ, ಡಿಸೆಂಬರ್ ಕಟಾವ್ ಮಾಡ್ತೀವಿ. ಈ ಮಧ್ಯದಲ್ಲಿ ಸಮಸ್ಯೆಗಳೇನು ಕಾಣೋದಿಲ್ವಾ? ಏನ್ ಸಮಸ್ಯೆ ಇಲ್ಲ. ಸಸಿಗಳನ್ನೇ ನೆಟ್ಟು ಬೆಳೆಸ್ತೀರಾ ಅಥವಾ ಕೆಲವೊಬ್ರು ಬೀಜ ಬಿತ್ತಿ ಅಥವಾ ಎರಚಿ ಅಥವಾ ಇನ್ನು ಬೇರೆ ಪದ್ಧತಿಯಲ್ಲಿ ಹಾಕಿ ಬೆಳೆಸ್ತಾರೆ, ಹೇಗೆ? ಬೀಜ ಬಿತ್ತಿ ನಾವು ಸಸಿ ಬೆಳೆಸೋದು. ಅಂದ್ರೆ ಎಷ್ಟು ದಿನಗಳ ಸಸಿಗಳನ್ನ ನಾಟಿಗೆ ಉಪಯೋಗಿಸ್ಕೊಳ್ತೀರಿ? ನಾವು ಒಂದು 20 ದಿವಸದ ತಿಂಗಳೊಳಗೆ ನಾಟಿ ಸಸಿ ತೆಗಿತೀವಿ. ಕೈಯಿಂದಲೇ ನಾಟಿ ಮಾಡೋದಲ್ವಾ? ಕೈಯಿಂದಲೇ ನಾಟಿ ಮಾಡೋದು. ಯಾರಾದ್ರೂ ಯಂತ್ರಗಳನ್ನು ಉಪಯೋಗಿಸಿಕೊಂಡು ನಾಟಿ ಮಾಡಿದ್ದು ಕಟಾವ್ ಮಾಡಿದ್ದು? ಕಟಾವ್ ಮಾಡ್ತೀವಿ, ಯಂತ್ರ ಉಪಯೋಗಿಸಿ ನಾವು ನಾಟಿ ಮಾಡಿಲ್ಲ, ಟ್ರ್ಯಾಕ್ಟರ್ ಟಿಲ್ಲರ್ ಅಲ್ಲಿ ಗದ್ದೆ ಉಳುಮೆ ಮಾಡ್ತೀವಿ. ಹರ್ಗ ಗ್ರಾಮದಲ್ಲಿ ಸುಮಾರು ಎಷ್ಟು ಪ್ರದೇಶ ಕ್ಯಾಸಕ್ಕಿ ಭತ್ತಕ್ಕೆ ಒಳಪಟ್ಟಿದೆ ಅಂತ ನಿಮಗೆ ಅನಿಸುತ್ತೆ? 2,000 ಹೆಕ್ಟೇರ್ ಇರಬಹುದು. ಅಷ್ಟೊಂದು ಜನ ಬೆಳೀತಾದ್ರೆ ಬೇಡಿಕೆನೇ ಇದೆ, ಪ್ರತಿ ವರ್ಷನೂ ಆತಂಕ ಇಲ್ದಲನೆ ಮುಂದಿನ ವರ್ಷ ಏನನ್ನೋ ತರ ಆಲೋಚನೆ ಇಲ್ದಲನೆ ಬೆಳ್ಕೊಂತ ಬಂದಿದ್ದೀರಲ್ವಾ? ಹೌದು. ಒಳ್ಳೇದೇ ನೋಡಿ, ಒಂಥರ ಖಚಿತವಾದ ಮಾರುಕಟ್ಟೆ, ಬೇರೆ ಭತ್ತದ ತಳಿಗಳಿಗಿಂತ ಉತ್ತಮವಾದ ಬೆಲೆ, ಅನುಕೂಲಕರವಾದ ತಳಿ ಇದು. ಬಹಳ ವಿಶೇಷ ಏನಂತಂದ್ರೆ ಭತ್ತ ಬೀಳೋದಿಲ್ಲ, ಹುಲ್ಲು ಚೆನ್ನಾಗಿ ಸಿಗುತ್ತೆ. ಇದು ಅನೇಕ ಕೃಷಿಕರಿಗೆ ಇಷ್ಟವಾಗಿದೆ. ಕ್ಯಾಸಕ್ಕಿ ಈ ಕಡೆ ಮಂಗಳೂರು ಕಡೆಗೆ ಹೋಗೋದಲ್ದಲ್ಲೇ ನೀವು ಇಲ್ಲಿ ಅಕ್ಕಿ ಮಾಡಿಕೊಂಡು ಊಟಕ್ಕೆ ಉಪಯೋಗಿಸ್ಕೊಳ್ತೀರಾ? ಅದನ್ನ ಉಪಯೋಗಿಸ್ತೀವಿ ನಾವು, ಬೇರೆ ತರದಿಲ್ಲ, ಅದೇ ಉಪಯೋಗಿಸ್ತೀವಿ ಅಕ್ಕಿ. ಕುಸಲಕ್ಕಿಗೂ ಅನುಕೂಲ ಆಗುತ್ತೆ, ಈ ಕಡೆ ಅನ್ನ ಮಾಡ್ಲಿಕ್ಕೂ ಪ್ರಯೋಜನ, ಮತ್ತೆ ರೊಟ್ಟಿಗೆ ದೋಸೆಗೆ ಇತರೆ ಆಹಾರ ಪದಾರ್ಥಗಳನ್ನ ತಯಾರಿಸಿಕೊಳ್ಳಿಕ್ಕೂ ಪ್ರಯೋಜನ ಅಂತ ಹೇಳ್ತೀರಿ, ಹೇಗೆ? ಹೌದು, ಎಲ್ಲ ಅದರಲ್ಲೇ ತಯಾರಿಸ್ತೀವಿ ನಾವು. ರುಚಿಯ ದೃಷ್ಟಿಯಲ್ಲಿ ಏನನ್ನಿಸುತ್ತೆ ಈಗ ರಾಜಮುಡಿ ಅಥವಾ ಬೇರೆ ಅಕ್ಕಿಗೆ? ರಾಜಮುಡಿ ಅಕ್ಕಿಗಿಂತ ತುಂಬಾ ರುಚಿ ಇರುತ್ತೆ. ಮತ್ತೆ ಹಂದಿಗಳಿಗೆ ಕೊಡ್ಲಿಕ್ಕೆ ಉಪಯೋಗಿಸ್ಕೊಳ್ಬಹುದಲ್ಲ? ಹೌದು, ಹಂದಿಗಳಿಗೆ ಕೊಡ್ಲಿಕ್ಕೆ ಉಪಯೋಗಿಸ್ತೀವಿ. ಒಟ್ಟಾರೆ ಕ್ಯಾಸಕ್ಕಿ ಇಲ್ಲಿಯ ರೈತರ ಪ್ರಿಯವಾದ ಭತ್ತದ ತಳಿ, ಅಂತ ರೋಗ ಕೀಟಗಳ ಸಮಸ್ಯೆ ಇಲ್ಲ, ಇಳುವರಿಯೂ ತಾವು ಅನ್ಕೊಂಡಂಗೆ ಸಿಗ್ತಾ ಇರೋದ್ರಿಂದ ಪ್ರಯೋಜನ. ಭತ್ತ ಬೆಳೆದ ಬಳಿಕ ತರಕಾರಿಗಳನ್ನ ಬೆಳಿಲಿಕ್ಕೆ ಹೊರಡ್ತೀರಿ, ಹೇಗೆ? ಹೌದು, ತರಕಾರಿ ಬೆಳೆ ಹೊರಡ್ತೀವಿ. ನೀವು ಎಷ್ಟು ಎಕರೆಯಲ್ಲಿ ಭತ್ತ ಬೆಳಿತೀರಿ, ಆಮೇಲೆ ತರಕಾರಿಗಳನ್ನ ಏನೇನು ಹಾಕೊಳ್ತೀರಿ? ನಾವು ಭತ್ತ 3.5 ಎಕರೆಯಲ್ಲಿ ಬೆಳಿತಿದ್ವಿ. ತರಕಾರಿ ಮೆಣಸಿನ ಗಿಡ ಹಾಕ್ತಿವಿ, ಬೀನ್ಸ್ ಹಾಕ್ತಿವಿ, ಮೊಟ್ಟೆ ಕಾಳು ಅಂತಿದ್ದು ಅದು ಹಾಕ್ತಿವಿ, ನೂಲ್ಕೋಲು, ಬದನೆಕಾಯಿ, ಸೌತೆಕಾಯಿ ಹಾಕ್ತೀವಿ. ಬಹಳ ವರ್ಷಗಳಿಂದ ಇಲ್ಲೆಲ್ಲ ತರಕಾರಿಗಳನ್ನ ಬೆಳೀತಾ ನೀವು ಬಳಸ್ಕೊಂಡು ಮಾರಾಟನೂ ಮಾಡ್ತೀರಿ ಅಲ್ವಾ? ಹೌದು, ಮಾರಾಟ ಮಾಡ್ತೀವಿ. ಈಗ ಭತ್ತ ಕಟಾವ್ ಆದ ಬಳಿಕ ಬೆಳೆಯುವ ತರಕಾರಿಗಳಿಗೆ ವಿಶೇಷವಾಗಿ ನೀರ್ ಕೊಡಬೇಕು ಅಥವಾ ಏನಾದ್ರೂ ಕೆಲಸ ಮಾಡಬೇಕು, ಖರ್ಚುಗಳು ಹೆಚ್ಚಿಗೆ ಆಗ್ತಾವ ಅನ್ನೋ ತರ ಅನ್ಸುತ್ತೆ? ನಮಗೆ ನ್ಯಾಚುರಲ್ ನೀರ್ ಬರುತ್ತೆ, ಇಲ್ಲಾಂದ್ರೆ ಪಂಪ್ ಸೆಟ್ ಇರುತ್ತೆ, ಹೊಳೆಯಿಂದ ತಗೊಳ್ತೀವಿ. ಮತ್ತೆ ರಾಸಾಯನಿಕ ಗೊಬ್ಬರ ಕೊಡ್ಲೇಬೇಕು ತರಕಾರಿ ಗಿಡಗಳಿಗೆ. ಈ ಕ್ಯಾಸಕ್ಕಿ ಹುಲ್ಲು ಇದೆಯಲ್ಲ, ಭತ್ತದ ಹುಲ್ಲು, ಇದು ಮಾರಾಟನೂ ಆಗುತ್ತಾ ನಿಮ್ಮಲ್ಲಿ? ಮಾರಾಟ ಆಗುತ್ತೆ, ಇಷ್ಟಪ್ಪ ಇರುತ್ತೆ ಕಟ್ಟು, ಅದಕ್ಕೆ 15 ರೂಪಾಯಿ ಇಲ್ಲೇ ಬಂದ್ ತಗೊಂಡು ಹೋಗ್ತಾರೆ. ಬೇರೆ ಭತ್ತದ ತಳಿಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ಬೆಲೆ ಅಂತ ಅನ್ಸುತ್ತಾ ಹುಲ್ಲಿಗೆ? ಹೌದು, ಇದು ಉದ್ದ ಇರುತ್ತಲ್ಲ ಹುಲ್ಲು, ಅದು ಹೆಚ್ಚಿಗೆ ಬೆಲೆ ಕೊಡ್ತಾರೆ ಇದಕ್ಕೆ. ದನಕರುಗಳು ಕೆಲವೊಂದು ಭತ್ತದ ತಳಿಗಳ ಹುಲ್ಲನ್ನ ಸರಿಯಾಗಿ ತಿನ್ನೋದಿಲ್ಲ ಇಲ್ಲಿ. ತುಂಬಾ ಚೆನ್ನಾಗಿ ತಿನ್ನುತ್ತೆ ಇದು. ಒಳ್ಳೇದೇ. ಆನೆಗಳ ಕಾಟ ಇಲ್ಲಿ ಹೇಗಿದೆ? ಆನೆಗಳ ಕಾಟ ಕಮ್ಮಿ, ಗದ್ದೆಗೆ ಕಾಡಂದಿಗಳ ಕಾಟ ಜಾಸ್ತಿ ಉಂಟು ಇಲ್ಲಿ. ಹೇಗೆ ಅದನ್ನ ಹತೋಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೀರಿ? ಅದು ರಾತ್ರಿ ಬಂದು ಎಲ್ಲ ಗದ್ದೆಲ್ಲ ನಷ್ಟ ಮಾಡಿ ಹೋಗುತ್ತೆ, ಮತ್ತೆ ಅಲ್ಲಿ ನಾವು ಲೈಟ್ ಬಿಟ್ಟು ಪಟಾಕಿ ಹುಡ್ಸಿ ಓಡಿಸ್ತೀವಿ. ಒಂದ್ ಸ್ವಲ್ಪ ಹಂದಿ ಕಾಟನೆ ಹೆಚ್ಚಿರೋದು ಇನ್ನು ಉಳಿದಂತೆ. ಆನೆ ಯಾವಾಗ ಒಂದ್ಸರಿ ಬಂದು ಸ್ವಲ್ಪ ಸ್ವಲ್ಪ ತೊಂದರೆ ಕೊಡಬಹುದಾ? ಹೇಗೆ ತೊಂದರೆ ಕೊಡೋದಿಲ್ಲ, ಬಂದ ಹಾಗೆ ಹೋಗುತ್ತೆ, ಒಂದ್ 4 ವರ್ಷ 5 ವರ್ಷಕ್ಕೆ ಒಂದ್ಸರಿ ಬರ್ತವೆ ಹೋಗ್ತಿರ್ತವೆ. ಹಂದಿಗಳು ಯಾವಾಗ ಶುರು ಮಾಡ್ಕೊಳ್ತವೆ ಭತ್ತದ ಗದ್ದೆಗೆ ಬರ್ಲಿಕ್ಕೆ? ಕದ್ರು ಬರುತ್ತಲ್ಲ, ಸ್ಟಾರ್ಟ್ ಮಾಡ್ತೇವೆ ಆಗ, ಮತ್ತೆ ಬೆಳೆ ಕಟಾವ್ ಮಾಡ್ಕೊಂಡ್ರೆ ನಷ್ಟ ಮಾಡ್ತಾರೆ ಇರ್ತವೆ. ಅಲ್ಲಿವರೆಗೆ ಎಲ್ಲಿರ್ತವೆ? ಕಾಡಲ್ಲಿರ್ತವೆ ಅವು. ನೋಡಿ, ಕದ್ರು ಬರೋ ತನಕ ಸುಮ್ನೆ ಇರ್ತವೆ, ಗೊತ್ತಾಗ್ತದೆ. ಅದು ಹೆಂಗೆ ಅವುಗಳಿಗೆ ಆ ಐಡಿಯಾ ತಿಳಿತದ ಗೊತ್ತಾಗಲ್ಲ. ಈ ಪ್ರಾಣಿಗಳಲ್ಲೂ ಆ ಸೂಕ್ಷ್ಮ ಸಂವೇದನೆ ಅನ್ನೋದು ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಭತ್ತದ ಒಂದು ವಿಚಾರದಲ್ಲಿ ನೀವು ಲೆಕ್ಕಾಚಾರ ಮಾಡಿದ್ರೆ ಖರ್ಚು ಹೇಗೆ, ಕೈಗೆ ಉಳಿತದ ಹೇಗೆ? ಇಲ್ಲಿ ತುಂಬಾ ಅಷ್ಟು ಖರ್ಚು ಉಳಿಯೋದಿಲ್ಲ, ಒಂದ್ ಸ್ವಲ್ಪ 30 ಕ್ವಿಂಟಲ್ ಭತ್ತ ಎಲ್ಲ ಮಾರ್ತೀವಿ. ನಮಗೆ ಮನೆಗೆ ಒಂದು 10 ಕ್ವಿಂಟಲ್ 15 ಕ್ವಿಂಟಲ್ ಇಟ್ಕೊತೀವಿ, ಫುಲ್ ಮಾರ್ತೀವಿ, ಒಂದ್ 20,000 25,000 ರೂಪಾಯಿ ಸಿಕ್ಕುತ್ತೆ ಹುಲ್ಲಲ್ಲಿ. ನಷ್ಟ ಏನಾಗುದಿಲ್ಲ, ಕೈಗೆ ಉಳಿತಲ್ವಾ? ನಷ್ಟ ಆಗೋದಿಲ್ಲ, ಉಳಿತು ಕೈಗೆ. ಇಲ್ಲಿ ಎಷ್ಟು ವರ್ಷಗಳಿಂದ ಭತ್ತದಲ್ಲಿ ಈ ಕಟಾವ್ ಯಂತ್ರಗಳನ್ನ ಉಪಯೋಗಿಸ್ಕೊಳ್ತದ್ರಿ? 5 ವರ್ಷದಿಂದ 6 ವರ್ಷ ಆಗಿರ್ಬೋದು ಉಪಯೋಗಿಸ್ತಿದ್ವಿ. ಹೇಗೆ ಎಕರೆಗೆ ಎಷ್ಟು ತೆಗೆದುಕೊಳ್ತಾರೆ? 400 ರೂಪಾಯಿ 405 ರೂಪಾಯಿ ತಗೊಳ್ತಾರೆ ಗಂಟೆಗೆ. ಒಂದ್ ಗಂಟೆಗೆ 400-450 ರೂಪಾಯಿ. ಒಂದ್ ಗಂಟೆಯಲ್ಲಿ ಎಷ್ಟು ಕಟಾವ್ ಮಾಡ್ತಾರೆ? 1 ಎಕರೆ ಮಾಡ್ತಾರೆ. ಈ ಯಂತ್ರ ಕಟಾವ್ ಮಾಡುವಾಗ ಹುಲ್ಲು ತುಂಡಾಗುತ್ತೆ ಅನ್ನೋ ತರ ಹೇಳ್ತಾರೆ, ನಿಮ್ಮಲ್ಲೆಲ್ಲ ಹೇಗೆ? ತುಂಡಾಗೋದಿಲ್ಲ, ಕುಯ್ದಾಗೆ ಆಗ್ತದೆ, ಸ್ಟ್ರೈಟ್ ಆಗುತ್ತೆ, ಏನು ಆಗೋದಿಲ್ಲ. ಆ ತರದ ಯಂತ್ರಗಳನ್ನು ಉಪಯೋಗಿಸ್ಕೊಳ್ತೀರಿ? ಹೌದು. ಈಗ ಕೆಲವೊಂದ್ ಕಡೆಗೆ ಯಂತ್ರ ಕಟಾವ್ ಮಾಡಿ ಕಣನು ಮಾಡಿ ಅಂದ್ರೆ ಕಾಳನ್ನು ಬಿಡಿಸಿ ಚೀಲಕ್ಕೆ ತುಂಬೋ ತರ ಆಗ್ಬಿಡುತ್ತೆ. ಇಲ್ಲಿ ಇಲ್ಲಿ ಆತರ ಇಲ್ಲ, ಆತರ ಯಂತ್ರ ಇನ್ನು ಬಂದಿಲ್ಲ, ಇನ್ನು ಬರ್ಬೇಕಷ್ಟೇ. ಕಟಾವ್ ಮಾಡಕ್ ಮಾತ್ರ ಯಂತ್ರ, ಆಮೇಲೆ ನೀವು ಕಣ ಮಾಡೋದು? ಕಣ ನಾವೇ ಎಲ್ಲ ಕಟ್ಟಿ ಹೊತ್ತು ಬಿಡುದು ಮಾಡೋದು, ಮತ್ತೆ ಎತ್ತುಗಳಲ್ಲಿ ತುಳಸಿ. ಸರಿನೇ. ಆಗಿರೋದ್ರಿಂದ ಹುಲ್ಲು ಅಷ್ಟೊಂದು ವ್ಯರ್ಥವಾಗಿ ಹೋಗುದಿಲ್ಲ, ಕೈಗೆ ಸಿಗುತ್ತೆ. ನಿಜ. ಈ ವರ್ಷದ ಬಿತ್ತನೆ ಬೀಜ ಮುಂದಿನ ವರ್ಷಕ್ಕೆ ಉಪಯೋಗಿಸ್ಕೊಳ್ತೀರಾ ಅಥವಾ 1 ವರ್ಷ 2 ವರ್ಷ ಆದ್ಮೇಲೆ ಇಟ್ಕೊಂಡು ಬಳಕೆ ಮಾಡ್ಕೊಳ್ತೀರಾ? ಮುಂದಿನ ವರ್ಷಕ್ಕೆ ಉಪಯೋಗಿಸ್ತೀವಿ. ಈಗ ಸತತವಾಗಿ ಪ್ರತಿ ವರ್ಷ ನಿಮ್ದೇ ಬಿತ್ತನೆ ಬೀಜವನ್ನ ಬಳಕೆ ಮಾಡ್ಕೊಂಡು ಬರ್ತೀರಾ? ಕೆಲವೊಬ್ರು ಸ್ವಲ್ಪ ಬದಲಾವಣೆ ಮಾಡಿದ್ರೆ ಅನುಕೂಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ 4 ವರ್ಷಕ್ಕೊಂದ್ಸರಿ ಬೇರೆಯವರಿಂದ ತೆಗೆದುಕೊಳ್ತಾರೆ, ನಿಮ್ಮಲ್ಲೆಲ್ಲ ಹೇಗೆ? ನಮ್ದೇ ಬೀಜ ಉಪಯೋಗಿಸ್ತೀವಿ ಪ್ರತಿ ವರ್ಷ, ಬೇರೆ ಕಡೆ ತರೋದಿಲ್ಲ. ಏನು ವ್ಯತ್ಯಾಸ ಅಂತ ಅನ್ಸೋದಿಲ್ಲ? ಇಲ್ಲ, ವ್ಯತ್ಯಾಸ ಏನು ಅನ್ಸೋದಿಲ್ಲ. ನಿಜ. ಹಸಿರೆಲೆ ಗೊಬ್ಬರ ಬೆಳ್ಕೊಳ್ಳೋದು, ಸಗಣಿ ಗೊಬ್ಬರ ಕೊಡೋದು, ಮತ್ತೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಈ ತರದನ್ನ ಗದ್ದೆ ಜಾಗಕ್ಕೆ ಪೂರೈಕೆ ಮಾಡೋದಿದೆಯಾ? ಇದೆ, ಕುರಿ ಗೊಬ್ಬರ ಇಲ್ಲ, ಹಸಿರೆಲೆ ಗೊಬ್ಬರ ಮತ್ತೆ ಸಗಣಿ ಗೊಬ್ಬರ ಮಾಡ್ತೀವಿ. ಸಗಣಿ ಗೊಬ್ಬರ ಕೊಟ್ಟೆ ಕೊಡ್ತೀರಾ? ತರಕಾರಿ ಹಾಕೊಳ್ದಿದ್ರೆ ಸಗಣಿ ಗೊಬ್ಬರ ವೇಸ್ಟ್ ಆಗುತ್ತಲ್ಲ, ತೋಟಕ್ಕೆ ಹಾಕೋದಿಲ್ಲ, ಗದ್ದೆಗೆ ಹಾಕ್ತೀವಿ. ಸುಣ್ಣವನ್ನು ಭತ್ತದ ಗದ್ದೆಗೆ ಕೊಡೋದಿದೆಯಾ? ಕೊಡ್ತೀವಿ, 3 ವರ್ಷ 4 ವರ್ಷಕ್ಕೊಂದ್ಸರಿ ಕೊಡ್ತೀವಿ. ಒಳ್ಳೇದೆ. ಮಣ್ಣಿನ ಪರೀಕ್ಷೆ ಏನಾದ್ರೂ ಮಾಡಿಸ್ತೀರಾ? ಮಾಡಿಸ್ತೀವಿ, ಕುಡಿಯಲಿದೆ ಅಲ್ಲಿ ಮಾಡಿಸ್ತೀವಿ. ಕೆಲವೊಂದ್ಸರಿ ಮಳೆ ವ್ಯತ್ಯಾಸ ಆದ್ರೆ ಆಗಸ್ಟ್ ವರೆಗೂ ಭತ್ತದ ಸಸಿಗಳನ್ನ ನೆಡೋದಿದೆ, ನಿಮ್ಮಲ್ಲಿ ಆತರ ಸಂದರ್ಭ ಬಂದಿದೆಯಾ? ಹೇಗೆ ಆತರ ಸಂದರ್ಭ ಬಂದಿಲ್ಲ, ಇಲ್ಲಿ ಮಳೆ ಆಗುತ್ತಲ್ಲ, ಚೆನ್ನಾಗಿ ನೀರಾಗುತ್ತೆ, ನೀರಾವರಿ ಇದರಿಂದ ಆತರ ಏನಿಲ್ಲ. ಜುಲೈಲೆಲ್ಲ ನಾಟಿ ಮಾಡ್ಬಿಡ್ತೀವಿ. ಜೂನ್ ಜುಲೈನಲ್ಲಿ ಮುಗಿಸ್ಬಿಡ್ತೀರಿ? ಜುಲೈ ಮುಗಿಸ್ತೀವಿ. ಹಂದಿಗಳನ್ನ ನೀವು ದೂರ ಇಡ್ಲಿಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟರು ಸ್ವಲ್ಪನಾದ್ರೂ ಕೈ ತಪ್ಪಿ ಹೋಗುತ್ತೆ? ಹೇಗೆ ಬರ್ತೇವೆ, ಎಷ್ಟು ಲೈಟ್ ಹಾಕಿ ಅವಕ್ಕೆಲ್ಲ ಬರದಾಗಿ ತಂತಿಯಲ್ಲಿ ಹಾಕ್ತಿವಿ, ಬಲೆ ಹಾಕ್ತಿವಿ, ಏನ್ ಮಾಡಿ ಬರ್ತೇವೆ. ಕೆಲವೊಬ್ರು ಹಳೆ ಸೀರೆಗಳನ್ನು ಕಟ್ತಾರೆ. ನಾವು ಕಟ್ತೀವಿ, ಬರ್ತೇವೆ. ನಾಯಿ ಕಟ್ಟಿದ್ರೆ ಅದು ಬರೋದಿಲ್ಲ, ಆದ್ರೆ ನಾಯಿ ರಾತ್ರಿ ಇರ್ಬೇಕಲ್ಲ ಚಳಿಲಿ ಅಂತ ಕಟ್ಟೋದಿಲ್ಲ. ಓ, ನಾಯಿಗಳನ್ನ ಕಟ್ಬಿಟ್ರೆ ಹಂದಿಗಳು ಬರೋದಿಲ್ವ? ಬರೋದಿಲ್ಲ, ನಾಯಿಗಳು ಬಗುಳುತ್ತಿರ್ತಲ್ಲ, ಬರೋದಿಲ್ಲ. ಒಳ್ಳೇದ ನೋಡಿ, ಜನ ಬೇಕಾದ್ರೆ ಮಲಿಕಬಹುದು, ಆದ್ರೆ ನಾಯಿಗಳು ಸ್ವಲ್ಪ ಸದ್ದಾದ್ರೆ ಸಾಕು, ಎದ್ಬಿಟ್ಟು ಕೂಗ್ತವೆ. ಅನುಕೂಲವೇ, ಪ್ರಯತ್ನ ನಡೀತಾ ಇದೆ. ಈ ಹಂದಿಗಳನ್ನ ಕಾಯ್ಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? ಅಂದ್ರೆ 1.5 ತಿಂಗಳು 2 ತಿಂಗಳು ಕಾಯ್ಬೇಕಾ? ಹೇಗೆ? 1.5 ತಿಂಗಳು ಕಾಯ್ಬೇಕು. ಹಂದಿಗಳನ್ನ ದೂರ ಇಟ್ಕೊಂಡು ಭತ್ತದ ಬೇಸಾಯ ಮಾಡ್ಕೊಂಡ್ರೆ ಕೈಗೆ ಉಳಿತದೆ, ಇಲ್ಲಾಂದ್ರೆ ಸಖತ್ತಾಗಿ ತಿಂದು ಹಾಳು ಮಾಡ್ಬಿಡ್ತಾವಲ್ವಾ? ಹಾಳು ಮಾಡ್ತೇವೆ, ಮತ್ತೆ ಅದನ್ನು ಕಟಾವ್ ಮಾಡಕ್ಕೂ ಆಗೋದಿಲ್ಲ, ಅದೆಲ್ಲ ಗೊಚ್ಚಿಗೆ ಹಾಕಿದ ಮಣ್ಣು ನಮಗೆ ಉಪಯೋಗಿಸಿಕೆ ಆಗದಿರೋದು. ನಿಜ. ಕ್ಯಾಸಕ್ಕಿ ಒಳಗಡೆ ಕೆಂಪಗಿರುತ್ತ ಅಥವಾ ಲಘುವಾದ ಕೆಂಪಿರುತ್ತ ಅಥವಾ ಬಿಳಿ ಇರುತ್ತೆ? ಹೇಗೆ? ಪೂರ್ತಿ ಕೆಂಪಿರುತ್ತೆ. ಕೆಂಪಕ್ಕಿ ಇದು. ನೀರು ಹೆಚ್ಚಿಗಾದ್ರೂ ತಡ್ಕೊಳ್ಳುತ್ತೆ, ಸ್ವಲ್ಪ ಕೊರತೆ ಆದ್ರೂ ನಿಭಾಯಿಸ್ಕೊಳ್ಳುತ್ತೆ? ಹೇಗೆ ನಿಭಾಯಿಸ್ಕೊಳ್ಳುತ್ತೆ? ಜಾಸ್ತಿ ಆದ್ರೂ ತೊಂದ್ರೆ ಇಲ್ಲ, ಕಮ್ಮಿ ಆದ್ರೂ ತಡ್ಕೊಳ್ಳುತ್ತೆ. ಕ್ಯಾಸಕ್ಕಿ, ಹರಗ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪ್ರಿಯವಾದ ಭತ್ತದ ತಳಿ. ಹರಗಾಲದಲ್ಲೇ ಈ ಕಡೆ ಎಷ್ಟು ಗ್ರಾಮಗಳಲ್ಲಿ ಈ ಒಂದು ತಳಿಯ ಭತ್ತವನ್ನ ರೈತರು ಸಾಗುವಳಿ ಮಾಡಿಕೊಳ್ತಿದ್ದಾರೆ? ಒಂದು 8-10 ಗ್ರಾಮದಲ್ಲಿ ಮಾಡ್ತಾರೆ. ಸಾಂತಳಿ ಪಂಚಾಯತಿ ಮತ್ತೆ ಬೆಟ್ಟದಳ್ಳಿ ಪಂಚಾಯತಿಲಿ ಮಾಡ್ತಾರೆ, 2 ಪಂಚಾಯತಿಲಿ. ಅದೇ ಕಡೆಯಲ್ಲಿ ಕಿಕ್ಕಳ್ಳಿ, ಸೂರ್ಲಬ್ಬಿ ಅಲ್ಲೆಲ್ಲ ಬೆಳೀತಾರೆ. ಬೇಡಿಕೆನೇ ಇದೆ, ಮತ್ತೇನು ಬೆಲೆಯ ವ್ಯತ್ಯಾಸ ಏನು ಆ ತರ ಕಾಣೋದಿಲ್ಲ ಅಲ್ವಾ? ಹೌದು, ಆ ತರ ವ್ಯತ್ಯಾಸ ಏನಿಲ್ಲ, ಬೇಡಿಕೆ ಇದೆ ಮತ್ತೆ ರೇಟು ಇದೆ. ಈಗ ಒಂದು 10 ವರ್ಷಗಳ ಒಂದು ಅವಧಿಯನ್ನ ನೋಡ್ಕೊಂಡ್ರೆ ಬೆಲೆ ಒಂದು ಮಟ್ಟದಲ್ಲಿ ಏರ್ತಾ ಇದೆಯಾ ಅಥವಾ ಅದೇ ಬೆಲೆಯನ್ನ ಕಾಪಾಡಿಕೊಂಡಿದೆ? ಹೇಗೆ? ಒಂದು 100 ರೂಪಾಯಿ 200 ರೂಪಾಯಿ ಜಾಸ್ತಿ ಆಗಿರ್ಬೋದು 10 ವರ್ಷದಿಂದ, ಮತ್ತೆ ಅದೇ ಲೆವೆಲ್ ಇದೆ, ಜಾಸ್ತಿ ಏನಾಗಿಲ್ಲ. ಬೇರೆ ಭತ್ತದ ತಳಿಗಳಿಗಿಂತ ಕ್ಯಾಸಕ್ಕಿ ಭತ್ತಕ್ಕೆ ಉತ್ತಮವಾದ ಬೆಲೆ ಅಲ್ವಾ? ಉತ್ತಮವಾದ ಬೆಲೆ. ಬೇರೆದೆಲ್ಲ 1,100-1,200 ರೂಪಾಯಿ ಇದೆ, ಇದು 1,800 ರೂಪಾಯಿ. ಇಳುವರಿ ಕಮ್ಮಿ, ಮತ್ತೆ ಭತ್ತ ಹಗುರ ಒಂದ್ ಸ್ವಲ್ಪ ವೆಯ್ಟ್ ಇಲ್ಲ. ಆದ್ರೆ ನಿಶ್ಚಿಂತೆಯಾಗಿ ಬೆಳ್ಕೋಬಹುದು ಅಲ್ವಾ? ನಿಶ್ಚಿಂತೆಯಾಗಿ ಬೆಳ್ಕೋಬಹುದು. ನಿಜ, ಕ್ಯಾಸಕ್ಕಿ ನಿಮಗೆ ಪ್ರಿಯವಾದ ಭತ್ತದ ತಳಿ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. 3.5 ಎಕರೆ ಪ್ರದೇಶದಲ್ಲಿ ಭತ್ತವನ್ನ ಬೆಳ್ಕೊಂತ ಬಂದಿದ್ರಿ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು ದಿನೇಶ್ ಅವರೇ. ನಮಸ್ಕಾರ. ನಮಸ್ಕಾರ, ನಿಮಗೂ ಧನ್ಯವಾದಗಳು. ಕೇಳಿದ್ರೆ ಇದುವರೆಗೆ ಕ್ಯಾಸಕ್ಕಿ ಕೆಂಪಕ್ಕಿ ಭತ್ತದ ತಳಿಯನ್ನ ಸಾಗುವಳಿ ಮಾಡುತ್ತಿರುವ ಸೋಮವಾರಪೇಟೆ ತಾಲೂಕು ಹರಗ ಗ್ರಾಮದ ದಿನೇಶ್ ಹೆಚ್ ಪಿ ಅವರೊಡನೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ಹೀಗೆ ಕೃಷಿಯಲ್ಲಿ ಎಲ್ಲೆಲ್ಲಿ ಅವಕಾಶಗಳಿದಾವೆ, ಯಾವುದು ಉತ್ತಮ, ಎಲ್ಲೆಲ್ಲಿ ತೊಂದರೆಗಳನ್ನ ದೂರ ಇಟ್ಕೊಂಡು ಕೆಲಸಗಳನ್ನ ಮಾಡಬೇಕನ್ನೋದ್ರ ಬಗ್ಗೆ ಆಲೋಚನೆಗಳನ್ನ ಮಾಡ್ತಾ ಹೋಗಿ ಅನುಕೂಲಗಳನ್ನ ಪಡ್ಕೊಳ್ತಾ ಇದ್ರೆ ಉತ್ತಮವೇ. ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು ನೆಲದಲೆ ಅಡಗಿದ ರೈತನಿಗೆ. ಇದುವರೆಗೆ ಭತ್ತ ಚಿತ್ತ ಕಾರ್ಯಕ್ರಮ ಬಿತ್ತರವಾಯಿತು. ಕೊನೆ ಕೊನೆ ಕಡಿ ಕಡಿ ನಿರ್ಮಾಣ ವಿಜಯ್ ಅಂಗಡಿ. ಚಿಂತೆ ಎಲ್ಲ ಸುಳಿ ಸುಳಿ ತುಡಿದ ಕೈಗೆ ಕಡಗ ಹಾಕೋ ಭೂಮಿ. ರೈತ ಬಾಂಧವರೇ, ಇವತ್ತಿಗೂ ನಿಮ್ಮಂತಹ ಕೃಷಿಕರು ಎಷ್ಟು ಚಂದವಾಗಿ ಕೃಷಿಯನ್ನ ಸ್ವೀಕರಿಸಿಕೊಂಡಿದ್ದೀರಲ್ವಾ? ಇದಕ್ಕೆ ಕಾರಣ ಬಹಳ ಸ್ಪಷ್ಟ. ಹೇಳ್ತಾರೆ ಹಿರಿಯರು, ತತ್ವಜ್ಞಾನಿಗಳು, ಕೃಷಿ ಯಾವಾಗಲೂ ಸತ್ಯವಾದುದು ಅಂತ. ನಾವೇನು ಗೌರವದಿಂದ ಕಾಣ್ತೀವೋ ಅದು ಅಷ್ಟೇ ನಮಗೆ ಗೌರವವನ್ನು ಕೊಡುತ್ತೆ. ನಾವು ಸರಿಯಾಗಿ ಪಾಲ್ಗೊಳ್ಳಿಲ್ಲ ಅಂದ್ರೆ ಅಷ್ಟಕ್ಕಷ್ಟೇ. ಆಮೇಲೆ ಕೃಷಿಯಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೀವೋ ಅಷ್ಟು ಒಳ್ಳೆಯದು. ಜೊತೆಗೆ ಚಂದವಾಗಿ ಸಾಗಿದಷ್ಟು ಕೃಷಿ ನಮಗೆ ಒಲಿಯುತ್ತೆ, ಬೆಳೆಸುತ್ತೆ. ರೈತ ಬಾಂಧವರೇ, ಕೃಷಿ ಕೆಲಸಗಳನ್ನ ಮಾಡಲಿಕ್ಕೆ ಯೋಗ ಬೇಕು ಅನ್ಕೊಂಡು ಹೇಳೋದಿದೆ. ಕೃಷಿ ಬಗ್ಗೆ ಮಾತಾಡಲಿಕ್ಕೂ ಸಹ ಎಲ್ಲರಿಗೂ ಆಗೋದಿಲ್ಲ. ಎಂಥ ದೊಡ್ಡ ದೊಡ್ಡವರು ಸಹ ಮಾತಾಡ್ತಾರೆ, ಆದರೆ ಆಳಕ್ಕೆ ಹೋಗೋದಿಲ್ಲ, ಅರ್ಥಪೂರ್ಣವಾಗಿಯೂ ಮಾತಾಡಲಿಕ್ಕೆ ಆಗೋದಿಲ್ಲ. ಕೃಷಿಕರು ಸಹ ಎಷ್ಟೋ ಸಂದರ್ಭಗಳಲ್ಲಿ ತಮ್ಮ ಅನುಭವಗಳನ್ನ ವಿಚಾರಗಳನ್ನ ವಿವರವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡೋದಿಲ್ವೋ ಅಥವಾ ಮಾತುಗಳು ಹೊರಡೋದಿಲ್ವೋ ಅಂತ ಸಾರ್ವಜನಿಕರಿಗೆ ಅನಿಸುತ್ತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ಜನ ಅನುಭವಿ ಕೃಷಿಕರು ತುಂಬಾ ಚೆನ್ನಾಗಿ ಮಾತನಾಡ್ತಾರೆ, ಹಾಗೆ ಕೆಲಸಗಳನ್ನು ಮಾಡ್ತಾರೆ. ಮಾಡಬೇಕು, ಮಾತಾಡಬೇಕು, ಆದರೆ ಅತಿ ಆಗಬಾರ್ದಷ್ಟೇ. ಮಾತುಗಳು ಚಂದವಾಗಿದ್ರೆ, ಮನಮುಟ್ಟೋ ರೀತಿಯಲ್ಲಿ ಇದ್ರೆ ಜನ ಮತ್ತಷ್ಟು ಮತ್ತಷ್ಟು ಕೇಳಬೇಕಂತ ಕೂತಿರ್ತಾರೆ, ಕಾಯ್ತಿರ್ತಾರೆ ಅಲ್ವಾ? ರೈತ ಬಾಂಧವರೇ, ಶ್ರೋತೃಗಳೇ, ಈಗ ಒಂದು ಹಾಡು ನಿಮಗಾಗಿ. ಕೃಷಿ ಕ್ಷೇತ್ರ ಹೇಗಿದೆ, ಎಂಥದು, ಮತ್ತು ರೈತರು ಈ ಭೂಮಿ ತಾಯಿಯ ಪುತ್ರರಲ್ವಾ? ರೈತರ ಬಗ್ಗೆ, ಭೂಮಿ ಕಾಯಕದ ಬಗ್ಗೆ ಈ ಹಾಡಿನಲ್ಲಿ ವಿಶೇಷವಾದ ವಿಚಾರಗಳನ್ನ ಸೇರಿಸಲಾಗಿದೆ, ಆಲಿಸಿಕೊಳ್ಳಿ. ಈ ಗೀತೆಯನ್ನ ಹಾಡಿದರೆ ಬಿಎ ಗಣೇಶ್ ಮತ್ತು ಸಂಗಡಿಗರು, ರಚನೆ ಡಾಕ್ಟರ್ ವಿಜಯ ಅಂಗಡಿ. ಕೃಷಿಯೇ ಜೀವ, ಕೃಷಿಯೇ ದೈವ, ಹಳ್ಳಿಗರಿಗೆಲ್ಲ ಆಪದ್ಬಾಂಧವ. ಕೃಷಿಯೇ ಜೀವ, ಆನಂದ

ವಾಹನಗಳ ಅಲಂಕಾರ ಪೈಪೋಟಿ ಮತ್ತೆ 5ನೇ ತಾರೀಕು ವಿಜಯದಶಮಿನಂದು ಕಟ್ಟಡಗಳನ್ನ ಸಿಂಗಾರ ಮಾಡುವ ಪೈಪೋಟಿ ಇದ್ದು ಸೈಕಲ್, ಲಾರಿ, ಬಸ್, ಜೆಸಿಬಿ ಸೇರಿದಂಗೆ ಎಲ್ಲಾ ತರದ ವಾಹನಗ ಮತ್ತೆ ಕಟ್ಟಡಗಳಲ್ಲಿ ಸರ್ಕಾರಿ, ಅರೆ ಸರ್ಕಾರಿ, ಹೋಟೆಲ್, ಅಂಗಡಿ, ವಾಣಿಜ್ಯ ಸಂಕೀರ್ಣ ಎಲ್ಲ ಸಹ ಪೈಪೋಟಿಲಿ ಭಾಗವಹಿಸಕಂತ ದಸರಾ ಜನೋತ್ಸವ ಅಲಂಕಾರ ಸಮಿತಿ ನಾವು ಕೇಳಿಕೊಂಡಳು. ವರ್ಸೋಡ್ ನಂಗೆ ಈ ಸಲ ಕೊಡಗು ಗೌಡ ವಿದ್ಯಾಸಂಘದ ಕಡೆಯಿಂದ ಗೌಡ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಕರೆದಿದ್ದು ಎಸ್ಎಲ್ಸಿಲಿ ಗ್ರಾಮದೌಕೆ 85% ಮತ್ತೆ ಪ್ಯಾಟೆ ನೌಕೆ 90% ಮೇಲೆ ಮಾರ್ಕ್, ಪಿಯುಸಿಲಿ ಡಿಗ್ರಿಲಿ ಜಾಸ್ತಿ ಮಾರ್ಕ್, ಹಂಗೆ ಸಿಇಟಿಲಿ 1,000 ರ್ಯಾಂಕ್ನೊಳಗೆ, ಎನ್ಇಟಿಲಿ ರಾಷ್ಟ್ರಮಟ್ಟದಲ್ಲಿ 5,000 ರ್ಯಾಂಕ್ನೊಳಗೆ ಮಾರ್ಕ್ ತಕ್ಕೊಂಡು ಪಾಸಾದ ವಿದ್ಯಾರ್ಥಿಗ ಜನವರಿ 15 ಅವರವರ ಮಾರ್ಕ್ಸ್ ಕಾರ್ಡ್ನ ಸಂಘದ ಕಚೇರಿಗೆ ತಲುಪಿಸಕು. ಹಂಗೆ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಬಗೆಯಲ್ಲಿ ಅಕ್ಟೋಬರ್ 23 ತಾರೀಕಿಗೆ ಗೌಡ ವಿದ್ಯಾಸಂಘಲಿ ಬೇರೆ ಬೇರೆ ಸಾಂಸ್ಕೃತಿಕ ಪೈಪೋಟಿಗ ಇದ್ದು ಆಸಕ್ತರು ಭಾಗವಹಿಸಕಂತ ಗೊತ್ತಾವಟು. ಕುಶಾಲನಗರ ಉಪವಿಭಾಗಕ್ಕೆ ಸೇರಿದ ವಿದ್ಯುತ್ ಗ್ರಾಹಕರ ಕುಂದುಕೊರತೆನ ಪರಿಹಾರ ಮಾಡಿಕೆ ನಾಳೆ ಹಗಲು 11 ಮಧ್ಯಾಹ್ನ 12 ಮುಟ್ಟ ಕುಶಾಲನಗರ ಉಪವಿಭಾಗ ಕಚೇರಿಲಿ, ಹಂಗೆ ಮಧ್ಯಾಹ್ನ 3 ಹಿಂಬತ್ 4 ಮುಟ್ಟ ಸೋಮವಾರಪೇಟೆಗೆ ಸಂಬಂಧಪಟ್ಟಂಗೆ ಸೋಮವಾರಪೇಟೆನ ಉಪವಿಭಾಗ ಕಚೇರಿಲಿ ಜನಸಂಪರ್ಕ ಸಭೆ ನಡೆಯಕಿದ್ದು ಈ ಎರಡೂ ಭಾಗಗಳ ಸಾರ್ವಜನಿಕರು ಏನಾರು ಕುಂದುಕೊರತೆ ಪುಕಾರ್ಗ ಇದ್ದರೆ ಸಭೆಗೆ ಹಾಜರಾಗಿ ಚರ್ಚೆ ಮಾಡಿರೆ ಪರಿಹಾರಕ್ಕೆ ಕ್ರಮ ತಕ್ಕಣಕ್ಕಂತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸಿಳು. 2022-23 ಸಾಲಿನ ಗಾಂಧಿ ಜಯಂತಿನ ಬಗೆಯಲ್ಲಿ ಕೊಡಗು ಜಿಲ್ಲಾ ಬಾಲಭವನ ಸಮಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಕೂಡುಕೂಟಲಿ ಜಿಲ್ಲಾ ಮಟ್ಟದಲ್ಲಿ ಗಾಂಧಿ ಜಯಂತಿ ಕಾರ್ಯಕ್ರಮದ ಬಗೆಯಲ್ಲಿ ಅಕ್ಟೋಬರ್ 14 ತಾರೀಕು ಮಡಿಕೇರಿನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಮಕ್ಕಳಿಗಾಗಿ ಚಿತ್ರಕಲೆ ಮತ್ತು ಪ್ರಬಂಧ ಪೈಪೋಟಿ ನಡೆಯಕಿದ್ದು ಈ ಪೈಪೋಟಿಲಿ ಭಾಗವಹಿಸಿಕೆ ಆಸಕ್ತಿ ಇರುವ 5-16 ವರ್ಷದೊಳಗೆ ನಮ್ಮಕ್ಕ ಅಕ್ಟೋಬರ್ 7 ತಾರೀಕಿನೊಳಗೆ ಕಚೇರಿಲಿ ಹೆಸರು ನೋಂದಣಿ ಮಾಡಿಕೊಳ್ಳಕ್ಕಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ತಿಳಿಸಿದಳು. ಕೊಡಗು ಜಿಲ್ಲೆಯಲ್ಲಿ ಸಹ ಕೃಷಿನೊಟ್ಟಿಗೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡಕು ಅಂತ ಶಾಸಕ ಎಂಪಿ ಅಪ್ಪಚುರಂಜನ್ನವು ಅಭಿಪ್ರಾಯಪಟ್ಟಳು. ಮಡಿಕೇರಿಯಲ್ಲಿ ವಿಶ್ವ ಪ್ರವಾಸಿ ದಿನದ ಬಗೆಯಲ್ಲಿ ನಡೆದ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡಿದವು ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಿಕೆ ಎಲ್ಲವೂ ಕೈ ಜೋಡಿಸಕು ಅಂತ ಹೇಳಿದು. ಈ ಸಂದರ್ಭ ಮಾತಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ನವು ಕೊಡಗು ಜಿಲ್ಲೆಯಲ್ಲಿ ಪ್ರತ್ಯೇಕ ವಿಶ್ವವಿದ್ಯಾನಿಲಯ ಸ್ಥಾಪನೆಗೆ ಚಿಂತನೆ ನಡೆದಿದ್ದು ಹೆಲಿಪೋರ್ಟ್ ಸೇರಿದಂಗೆ ಬೇರೆ ಬೇರೆ ಯೋಜನೆಗೆ ಜಾರಿಯಾದರೆ ಜಿಲ್ಲೆಗೆ ಪ್ರವಾಸಿಗಳ ಸಂಖ್ಯೆ ಹೆಚ್ಚಾದೆ ಅಂತ ಹೇಳಿದು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ನಾಳೆ ಪೊನ್ನಂಪೇಟೆ ಪ್ರವಾಸಿ ಮಂದಿರಲ್ಲಿ ಮತ್ತೆ ನಾಳೆ 30 ತಾರೀಕು ಮಡಿಕೇರಿ ತಹಶೀಲ್ದಾರ್ ಕಚೇರಿ ಸಭಾಬಾಡಿಯಲ್ಲಿ ಹಗಲು 11 ಮಧ್ಯಾಹ್ನ 1 ಮುಟ್ಟ ದೂರು ಅರ್ಜಿ ತಗೊಂಡವೆ ಅಂತ ಗೊತ್ತಾಗಿದ್ದು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಕ್ಕೆ ತಡ, ಲಂಚದ ಬೇಡಿಕೆ ಇಂಥ ಪುಕಾರ್ಗ ಇದ್ದರೆ ಸಾರ್ವಜನಿಕರು ಭರ್ತಿ ಮಾಡಿದ ದೂರು ಅರ್ಜಿನ ನೋಟರಿಯಿಂದ ಅಫಿಡವಿಟ್ ಮಾಡಿ ಅಧಿಕಾರಿಗಳಿಗೆ ಒಪ್ಪಿಸಕಂತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರು ತಿಳಿಸಿದಳು. ಅಖಿಲ ಕರ್ನಾಟಕ ಜೈನ ಶಿಕ್ಷಕರ ವೇದಿಕೆನ ಕಡೆಯಿಂದ ರಾಜ್ಯದ ಉತ್ತಮ ಶಿಕ್ಷಕರಿಗೆ ಕೊಡುತ್ತಿರುವ ಜ್ಞಾನಶ್ರೀ ಪ್ರಶಸ್ತಿಗೆ ಶನಿವಾರ ಸಂತೆನ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆನ ಪ್ರಾಂಶುಪಾಲೆ ಡಿ ಸುಜಲಾ ದೇವಿನವು ಆಯ್ಕೆಯಾಗಳು. ಬೆಂಗಳೂರು ಕೊಡವ ಸಮಾಜದಲ್ಲಿ ಹರದಾಸ ಅಪ್ಪಚ ಕವಿನ ಹುಟ್ಟಿದ ದಿನನ ಸಾಹಿತ್ಯ ದಿನ ಆಗಿ ಆಚರಣೆ ಮಾಡಿದು. ಈ ಸಂದರ್ಭ ಮಾತಾಡಿದ ಕೊಡವ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಡಾಕ್ಟರ್ ಅಮ್ಮಾಟಂಡ ಪಾರ್ವತಿ ಅಪ್ಪಯ್ಯನವು ಹರದಾಸ ಅಪ್ಪಚ ಕವಿನ 4 ನಾಟಕದ ಸಂದೇಶನ ತಿಳಿಸಿಕೊಟ್ಟು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಾಹಿತಿಗ ಬರೆದ ಕೊಡವ ಸಾಹಿತ್ಯ ಅಕಾಡೆಮಿನ ಪುಸ್ತಕ ಪ್ರಕಟ ಮಾಡಿದ ಪುಸ್ತಕಗಳ ಬಿಡುಗಡೆ ಮಾಡಿದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಬಿಲ್ಡ್ಟೆಕ್ ಎಂಟರ್ಪ್ರೈಸಸ್ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಕೆದಮುಳ್ಳೂರು ಗ್ರಾಮ ಬೀಕಚಂಡ ಬೋಪಣ್ಣ ಮೇಘ ದಂಪತಿರ ಮೋವ ಕೃಷಿ ಪೊನ್ನಮ್ಮಂಡ ಆದ್ಯ ಪುಟುನ ನಮ್ಮ ಇಂದು ಕುಂಜಿ ಕೃಷಿ ಪೊನ್ನಮ್ಮಂಗ್ ಮಾದೇವಿರ ಆಶೀರ್ವಾದ ಎಕ್ಕಲು ಇರಡನ್ನು ನಲ್ಲಮೆ ಬಂದಿತ್ತು. ಪಪ್ಪ ಬೋಪಣ್ಣ, ಅಮ್ಮ ಮೇಘ, ಅಣ್ಣ ಚರಣ್ ಚಂಗಪ್ಪ, ತಾತ ವಯ ಬೀಕಚಂಡ ರಮೇಶ್ ಮುತ್ತಕ್ಕಿ, ಭೋಜಪ್ಪ ಕಿರಣ್, ಆಂಟಿ ಶೋಭಾ, ಭೋಜಪ್ಪ ಅರುಣ್ ಪೊನ್ನಪ್ಪ, ತಾತ ವಯ ಕಂಡಂಗಾಲ ಬೋಳ್ಪಂಡ ಕಾಳಪ್ಪ, ಸಾವಿತ್ರಿ, ಆಂಟಿ ನಿರ್ಮಾ, ಪಿಂಜ ಬೀಕಚಂಡ ಒಕ್ಕಕಾರ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪು ನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪು ನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಸೆಪ್ಟೆಂಬರ್ 14ರಂದು ನಿಧನರಾದ ಕೊಳಕೇರಿ ಗ್ರಾಮ ತೀಯರ ಆರ್ ಕುಂಜಂಬು ಅವರ ತಿಥಿ ಕರ್ಮಾಂತರ ನಾಳೆ ಗುರುವಾರ ಪೂರ್ವಾಹ್ನ 11 ಗಂಟೆಗೆ ಕೊಳಕೇರಿ ಪೊನ್ನುಮುತ್ತಪ್ಪ ದೇವಸ್ಥಾನ ಸಮೀಪವಿರುವ ಮೃತರ ಸುಗ್ರಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ, ಮಕ್ಕಳು, ಅಳಿಯಂದಿರು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ರೀ ರೀ ರೀ, ಬನ್ನಿ ಇಲ್ಲಿ, ಪೀಟರ್ ಇಂಗ್ಲೆಂಡ್ ನ ಆಫರ್ ಬಗ್ಗೆ ಕೇಳಿದ್ರಾ? ಅಯ್ಯೋ, ಪೀಟರ್ ಇಂಗ್ಲೆಂಡ್ ಶೋರೂಮ್ ಬಗ್ಗೆ ಕೇಳೋದೇನಿದೆ ಹೇಳು. ಒಳ್ಳೆ ಕ್ವಾಲಿಟಿ ಮತ್ತೆ ಅತ್ಯುತ್ತಮ ಡಿಸೈನ್ಸ್ ನ ಬ್ಲೇಜರ್ ಸೂಟ್ಸ್ ಗೆ ಹೆಸರುವಾಸಿ ಅಲ್ವಾ? ಹಾ ಹೌದು, ಈಗ ದಸರಾ ಮತ್ತೆ ಕಾವೇರಿ ಸಂಕ್ರಮಣ ಪ್ರಯುಕ್ತ ಪೀಟರ್ ಇಂಗ್ಲೆಂಡ್ ನಲ್ಲಿ 4,999 ರೂಪಾಯಿ ಶಾಪಿಂಗ್ ಗೆ 1,000 ರೂಪಾಯಿ ಫ್ರೀ ಶಾಪಿಂಗ್, 8,000 ರೂಪಾಯಿ ಶಾಪಿಂಗ್ ಗೆ 2,000 ರೂಪಾಯಿ ಫ್ರೀ ಶಾಪಿಂಗ್ ಇದೆ ರೀ. ಪೀಟರ್ ಇಂಗ್ಲೆಂಡ್ ಶೋರೂಮ್, ವಿರಾಜಪೇಟೆ. ಕೊಡಗಿನ ಹೆಸರಾಂತ ಎಲೆಕ್ಟ್ರಾನಿಕ್ಸ್ ಮಳಿಗೆ ಭಾರತೀಯ ರೇಡಿಯೋ ಹೌಸ್ ಶೀಘ್ರದಲ್ಲೇ ಗಣಪತಿ ಬೀದಿ ರಾವ್ ಆರ್ಕೆಡ್ ನಲ್ಲಿ ಶುಭಾರಂಭಗೊಳ್ಳಲಿದೆ. ನಮ್ಮೆಲ್ಲ ಗ್ರಾಹಕರಿಗೆ ಆತ್ಮೀಯ ಸ್ವಾಗತ. ಭಾರತೀಯ ರೇಡಿಯೋ ಹೌಸ್, ರಾವ್ ಆರ್ಕೆಡ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ವಿರಾಜಪೇಟೆಯ ಡೆಂಟಲ್ ಕಾಲೇಜ್ ಹತ್ತಿರ ಶುಭಾರಂಭಗೊಂಡಿದೆ ಅಗ್ಲೋನೇಮಾ ಹೋಟೆಲ್ ಅಂಡ್ ರೆಸಾರ್ಟ್. ಅತ್ಯುತ್ತಮ ಟೇಸ್ಟ್ ನೊಂದಿಗೆ ಲಂಚ್ 12:30 to 3:30, ಡಿನ್ನರ್ 7 to 10. ರಿಸರ್ವ್ ಯೋರ್ ಟೇಬಲ್, ಕಾಲ್ 9480780802. ಬೆಳ್ಳೂರು ಗ್ರಾಮ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನತ್ಲ ನವರಾತ್ರಿ ನಮ್ಮ ಶುರುವಾಯ್ತು. ಅಕ್ಟೋಬರ್ 4ನೇ ನಡಪ ದಿನೋದಿ ಬೈಟಾಪಕ 7 ಗಂಟೆ ಇಂಜ ಪಲತರ ಪೂಜಾ ಕಾರ್ಯಕ್ರಮ ಕೂಳುದಾನ ಉಂಡು. ಭಕ್ತಾದಿಯೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣಂದು ದೇವಸ್ಥಾನದ ತಕ್ಕ ಮುಖ್ಯಸ್ಥಂಗ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ಫಂಕ್ಷನ್ ಹೋಗೋಕೆ ನಾವಂತೂ ರೆಡಿ. ವಾವ್, ಏನ್ರಿ ಇದು, ಅಪ್ಪ ಮಗನ ಡ್ರೆಸ್ ಸೆಲೆಕ್ಷನ್ ತುಂಬಾನೇ ಚೆನ್ನಾಗಿದೆ. ಇಂಥ ಸೆಲೆಕ್ಷನ್ ಬಟ್ಟೆಗಳು ಸಿಗಬೇಕು ಅಂದ್ರೆ ವಿರಾಜಪೇಟೆಯ ಇಂಡಿಯನ್ ಟೆರೈನ್ ಬ್ರಾಂಡೆಡ್ ಶೋರೂಮ್ ಗೆ ಹೋಗ್ಬೇಕು. ಇದೀಗ 14,999 ರೂಪಾಯಿ ಖರೀದಿಗೆ 3,000 ರೂಪಾಯಿ ಆಫ್. 5,999 ರೂಪಾಯಿಯ ಖರೀದಿಗೆ 750 ರೂಪಾಯಿ ಆಫ್. ಇಂಡಿಯನ್ ಟೆರೈನ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ. ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ನಿಮ್ಮ ಮುದ್ದು ಕಂದ ಮಗಳಿಗಾಗಿ ಬೇಕಾದ ಕಿಡ್ಸ್ ವೇರ್, ಟಾಯ್ಸ್, ಗಿಫ್ಟ್, ಬ್ಯಾಗ್, ಪರ್ಫ್ಯೂಮ್ಸ್, ಬೇಬಿ ಸೈಕಲ್ ಖರೀದಿಗಾಗಿ ಬನ್ನಿ ಕಿಡ್ಸ್ ಮ್ಯಾಜಿಕ್, ಡಿಎಚ್ಎಸ್ ಎನ್ಕ್ಲೇವ್, ವಿರಾಜಪೇಟೆ. ಎಂಐ ಸ್ಟೋರ್ ನಲ್ಲಿ ರೆಡ್ಮಿ ಎಂಐ ಮೊಬೈಲ್ ಗಳ ಖರೀದಿಯ ಮೇಲೆ ಭಾರಿ ಡಿಸ್ಕೌಂಟ್, ಜೊತೆಗೆ ಗಿಫ್ಟ್ ಕೂಪನ್, ಸುಲಭ ಕಂತಿನ ಇಎಂಐ ಸೌಲಭ್ಯ. ಎಂಐ ಸ್ಟೋರ್, ಕೊಹಿನೂರ್ ರೋಡ್, ಮಡಿಕೇರಿ, ಆಪೋಸಿಟ್ ಕೆನರಾ ಬ್ಯಾಂಕ್, ಗೋಣಿಕೊಪ್ಪಲ್, ನಿಯರ್ ಪೋಸ್ಟ್ ಆಫೀಸ್, ಸೋಮವಾರ ಪೇಟ್. ಸೇವಾ ಮಾಹಿತಿ. ಕಾಕುಟುಪರಂಬು, ನಾಲ್ಕೇರಿ ಗ್ರಾಮ ಗುಡ್ಡಂಡ್ರ ದಿವಂಗತ ಪೂವಯ್ಯನವರ ಪುತ್ರ, ಶನಿವಾರ ಸಂತೆಯಲ್ಲಿ ವಾಸವಿದ್ದ ಜಿಪಿ ಉಲ್ಲಾಸ ರಾಜು ಅವರು ಇಂದು ಮಧ್ಯಾಹ್ನ ನಿಧನರಾಗಿರುತ್ತಾರೆ. 75 ವರ್ಷ ಪ್ರಾಯದ ಜಿಪಿ ಉಲ್ಲಾಸ ರಾಜು ಅವರ ಅಂತ್ಯಕ್ರಿಯೆ ಶನಿವಾರ ಸಂತೆಯಲ್ಲಿರುವ ಅವರ ಸ್ವಂತ ಮನೆಯಲ್ಲಿ ನಾಳೆ ಮಧ್ಯಾಹ್ನದ ಒಳಗೆ ನಡೆಯಲಿದೆ. ಮದೆನಾಡು ನಿವಾಸಿ ಚೆನ್ನಪ್ಪ ಪೂಜಾರಿ ಅವರ ಪುತ್ರ ಬಿಸಿ ನಂದೀಶ್ ಅವರು ಇಂದು ನಿಧನರಾದರು. 44 ವರ್ಷ ಪ್ರಾಯದ ನಂದೀಶ್ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹ ಮದೆನಾಡುವಿನಲ್ಲಿ ನಡೆಯಲಿದೆ. ಹರಿಹರ, ಕುಂದೂರು, ಕಾರಳನ, ಕಳಕಂಡ ದೇವಯ್ಯ ಅಂಡ ಪೊಣ್ಣು, ಕಳಕಂಡ ಮುತ್ತಪ್ಪ ಅಂಡ ಅವ್ವ, ಕಮಲ ಕಾವೇರಮ್ಮ ಇಂದು ಮರಣಪಟ್ಟಿದೆ. 80 ಬೈತ್ರ ಕಳಕಂಡ ಕಮಲ ಕಾವೇರಮ್ಮ ತಾಮನೆ ಐಪು ಮಾಡ ಆಖಿರ ಕಾರ್ಯ ನಾಳೆ ಫಲಕ 11 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕಾರ ಅರಿಸಿಟ್ಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಸಿಂಗಾಪುರ ಪಿಂಜ ಮಲೇಷ್ಯಾ ರಾಷ್ಟ್ರ ಪ್ರವಾಸೋದ್ಯಮತ್ತೆ ಆರ್ಥಿಕತೆರ ಮೂಲ ಆಯ್ತು ಬಳಸಿಕೊಂಡು ಮಿಂಜಕ್ಕೆ ಬಂದನುಂಡು. ಕೊಡಗು ಜಿಲ್ಲೆಯಲ್ಲೂ ಕೃಷಿರ